ನಿನಗೆ ನಾನ್ ಸ್ಟಾಪ್ ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ. ರಾಷ್ಟೀಯ ರೈತ ದಿನಾಚರಣೆಯ ಉದ್ದೇಶ ಮತ್ತು ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ಲಕ್ಷ್ಮೀ ಅವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರುಳ ಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ಇವತ್ತು ಪ್ರತಿ ವರ್ಷ ಡಿಸೆಂಬರ್ 23ರಂದು ರಾಷ್ಟೀಯ ರೈತ ದಿನಾಚರಣೆ ಅನ್ನುವಂಥದ್ದನ್ನ ನಾವು ಆಚರಣೆ ಮಾಡ್ತಾ ಬಂದೇ ಇದ್ದೇವೆ. ಇವತ್ತು ರಾಷ್ಟೀಯ ರೈತ ದಿನಾಚರಣೆಯ ಒಂದು ಆಚರಣೆಯನ್ನ ಯಾವ ಒಂದು ಉದ್ದೇಶಕ್ಕಾಗಿ ನಾವು ಆಚರಣೆಯನ್ನ ಮಾಡ್ತಾ ಬಂದಿದ್ದೇವೆ, ಇದರ ಒಂದು ಪ್ರಾಮುಖ್ಯತೆ ಏನು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನೀಡಲಿಕ್ಕಾಗಿ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಕೃಷಿ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಎಸ್ಎಂ ಮಹಾಲಕ್ಷ್ಮಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಈಗ ಮೇಡಮ್, ಈಗ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಇವತ್ತು ರಾಷ್ಟೀಯ ರೈತ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಎಲ್ಲಾ ರೈತರಿಗೂ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಎಲ್ಲಾ ರೈತರಿಗೂ ರಾಷ್ಟೀಯ ರೈತ ದಿನಾಚರಣೆಯ ಶುಭಾಶಯಗಳು. ಸರ್, ಮೊದಲನೆಯದಾಗಿ ನಾನು ಎಲ್ಲರಿಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ ನಮ್ಮ ಕೇಳುಗರಿಗೆ. ಉಳುವ ಯೋಗಿಯ ನೋಡಲ್ಲಿ ಎಂಬ ಕವಿವಾಣಿಯಂತೆ ದೇಶದ ಕೋಟ್ಯಾಂತರ ಜನರ ಹಸಿವು ನೀಗಿಸುವ ನಮ್ಮ ಅನ್ನದಾತರಿಗೆ ನಾನು ಮೊದಲನೆಯದಾಗಿ ರಾಷ್ಟೀಯ ರೈತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ ಸರ್. ಭಾರತದಲ್ಲಿ ಈಗ ನೀವೇ ಹೇಳಿದಾಗೆ ಪ್ರತಿ ವರ್ಷ ಡಿಸೆಂಬರ್ 23ರಂದು ರಾಷ್ಟೀಯ ರೈತ ದಿನಾಚರಣೆಯನ್ನ ಬಹಳ ಸಂಭ್ರಮದಿಂದ ಆಚರಿಸ್ತೀವಿ ಸರ್ ನಾವು. ಮೇಡಮ್ ಹೇಳಿ ಮೇಡಮ್. ಈಗ ಪ್ರತಿ ವರ್ಷನೂ ಡಿಸೆಂಬರ್ 23ರಂದು ಆಚರಣೆ ಮಾಡ್ತಾ ಬಂದಿದ್ದೇವೆ, ಇವತ್ತು ಸಹ ರಾಷ್ಟೀಯ ರೈತ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಇದರ ಒಂದು ಮುಖ್ಯ ಉದ್ದೇಶ ಏನ್ ಮೇಡಮ್? ಮೊದಲನೆಯದಾಗಿ ಈ ದಿನಾಚರಣೆಯ ಉದ್ದೇಶ ಏನು, ನಾವು ಯಾವ ಕಾರಣಗಳಿಂದ ಈ ದಿನಾಚರಣೆಯನ್ನ ಆಚರಿಸ್ತೀವಿ ಅಂತ ಹೇಳಿದ್ರೆ, ದೇಶದ ಪ್ರತಿಯೊಬ್ಬ ಪ್ರಜೆಗೆ ಅನ್ನ ನೀಡೋದು ಎಲ್ರಿಗೂ ಗೊತ್ತಿರೋ ಹಾಗೆ ಅನ್ನದಾತ ಅವನೇ ನಮ್ಮ ರೈತ. ಸೊ ಅದಕ್ಕಾಗಿ ನಾವು ಅವರಿಗೆ ಅವರ ಶ್ರಮಕ್ಕೆ ನಾವು ಗೌರವವನ್ನ ಕೊಡಬೇಕಾಗತ್ತೆ. ಸೊ ಅದರಿಂದ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋದು ಮೊದಲ ಉದ್ದೇಶ ಆಗಿರುತ್ತೆ ಸರ್ ಈ ದಿನಾಚರಣೆಯ ಉದ್ದೇಶ. ನಂತರ ಬರೋದಾದ್ರೆ ನಮ್ಮ ದೇಶದ ಆರ್ಥಿಕತೆಯಲ್ಲಿ ಕೃಷಿ ಬಹಳ ಪ್ರಾಮುಖ್ಯತೆಯನ್ನ ಮತ್ತೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಆದ್ರಿಂದ ಪ್ರಾಮುಖ್ಯತೆಯ ಬಗ್ಗೆ ಸಾರ್ವಜನಿಕರಲ್ಲಿ ರೈತನ ಪ್ರಾಮುಖ್ಯತೆ ಏನು, ಮುಖ್ಯ ಏನು, ಅವನ ಪಾತ್ರ ಏನು ಅನ್ನೋ ಜಾಗೃತಿಯನ್ನ ನಾವು ಸಾರ್ವಜನಿಕರಲ್ಲಿ ಮೂಡಿಸುವುದಕ್ಕೋಸ್ಕರ ಈ ದಿನಾಚರಣೆಯನ್ನ ಆಚರಿಸ್ತೀವಿ. ಹಾಗೂ ಚೌಧರಿ ಚರಣ್ ಸಿಂಗ್ ಅವರು ನಮ್ಮ ದೇಶದ 5ನೇ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರೆ ಅವರು ಉತ್ತಮ ರೈತ ನಾಯಕರಾಗಿದ್ರು. ಅವರು ನಮ್ಮ ಕೃಷಿಗೋಸ್ಕರ ಮತ್ತೆ ರೈತರಿಗಾಗಿ ಹಲವು ಸುಧಾರಣೆಗಳನ್ನ ತಂದ್ರು. ಆದ್ದರಿಂದ ನಾವು ಅವರನ್ನ ಸ್ಮರಿಸುವ ಉದ್ದೇಶದಿಂದ ಕೂಡ ಈ ರೈತರ ದಿನಾಚರಣೆಯನ್ನ ಈ ಡಿಸೆಂಬರ್ 23 ಅವರ ಜನ್ಮದಿನವಾದ್ದರಿಂದ ಅದ ಸ್ಮರಣೆಗೋಸ್ಕರ ಆಚರಿಸ್ತೀವಿ ಸರ್. ಹಾಗೂ ಈ ಪ್ರಮುಖ ದಿನದಂದು ನಾವು ಹಲವಾರು ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳು ಏನೇನಿದೆ, ಅವರು ಯಾವ ಯಾವ ಸವಾಲುಗಳನ್ನ ಅನುಭವಿಸ್ತಾ ಇದ್ದಾರೆ, ಸಾಲ ಬಾಧೆ ಆಗಿರ್ಬೋದು, ಮಾರುಕಟ್ಟೆ ಸಮಸ್ಯೆ ಆಗಿರ್ಬೋದು, ಅದರಿಂದ ಸರ್ಕಾರಕ್ಕೆ ಅದರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವುದಕ್ಕೋಸ್ಕರ ಈ ದಿನಾಚರಣೆಯನ್ನ ಆಚರಿಸ್ತೇವೆ ಸರ್. ಈಗ ರಾಷ್ಟ್ರೀಯ ರೈತ ದಿನಾಚರಣೆಯ ಪ್ರಾಮುಖ್ಯತೆ ಬಗ್ಗೆ ಹೇಳಿ ಸರ್. ಪ್ರಾಮುಖ್ಯತೆ ಅಂತಂದ್ರೆ ನಾವು ಪ್ರತಿ ವರ್ಷ ರೈತ ದಿನಾಚರಣೆಯನ್ನ ಒಂದೊಂದು ಧ್ಯೇಯೋದ್ದೇಶ ಇಟ್ಕೊಂಡು ಆಚರಿಸ್ತೀವಿ ಸರ್. ಅದೇ ರೀತಿ ಈ ದಿನ ನಾವು ತರ ರೈತ ದಿನಾಚರಣೆಯ ಧ್ಯೇಯೋದ್ದೇಶ ಹೇಳಬೇಕು ಅಂದ್ರೆ ಸುಸ್ಥಿರ ಕೃಷಿ ಮತ್ತು ಡಿಜಿಟಲ್ ಸಬಲೀಕರಣ, ಸಮೃದ್ಧ ಭಾರತದತ್ತ ಅನ್ನದಾತನ ಹೆಜ್ಜೆ ಅನ್ನೋ ಧ್ಯೇಯೋದ್ದೇಶ ಇಟ್ಕೊಂಡು ಈ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಸರ್. ಈ ವರ್ಷದ ಧ್ಯೇಯೋದ್ದೇಶದ ಮುಖ್ಯ ಆಶಯ ಏನು ಅಂತ ಹೇಳಬೇಕು ಅಂದ್ರೆ, ಕೃಷಿಯಲ್ಲಿ ಆಧುನಿಕ ಡಿಜಿಟಲ್ ತಂತ್ರಜ್ಞಾನವನ್ನ ರೈತರು ಬಳಸಿಕೊಂಡು ಹಾಗೂ ಪರಿಸರಕ್ಕೆ ಪೂರಕವಾದ ಸುಸ್ಥಿರ ಬೇಸಾಯ ಪದ್ಧತಿಯನ್ನ ಅಳವಡಿಸಿಕೋಬೇಕು, ಅದ್ರ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶವಾಗಿದೆ ಸರ್. ಅಂದ್ರೆ ಹೊಸ ಹೊಸ ತಾಂತ್ರಿಕತೆಗಳನ್ನ ಅಳವಡಿಸಿಕೊಳ್ಬೇಕು ನಮ್ಮ ರೈತರು ಅಂತ ಹೇಳಿದ್ರ, ಯಾವ ರೀತಿ ಅವಕಾಶ ಇದೆ ಸರ್? ಮೊದಲು ಆಗಿದ್ರೆ ಕೃಷಿ ಅನ್ನೋದು ಬರೀ ಸಾಂಪ್ರದಾಯಿಕ ಕೆಲಸ ಆಗಿತ್ತು ಅಥವಾ ಪದ್ಧತಿ ಆಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ಕೃಷಿಯನ್ನ ಬರೀ ಕೆಲಸ ಅಂತ ನೋಡಿದೆ, ಈಗ ಅದನ್ನ ನಾವು ಎಲ್ಲ ಉದ್ಯಮವನ್ನಾಗಿ ನೋಡ್ತಾ ಇದ್ದಾರೆ ಸರ್ ಜನರು. ಹಾಗೆ ಆಧುನಿಕ ತಂತ್ರಜ್ಞಾನಗಳು ದಿನೇ ದಿನೇ ಬರ್ತಾ ಇದೆ. ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಹೊಸ ಹೊಸ ತಳಿಗಳು ಮತ್ತೆ ಹೊಸ ಹೊಸ ಗೊಬ್ಬರಗಳನ್ನ ಹೊಸ ಹೊಸ ಪದ್ಧತಿಗಳನ್ನ ಪರಿಚಯ ಮಾಡ್ತಾ ಇದ್ದಾರೆ. ರೈತರು ಅದನ್ನ ತಮ್ಮ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೋಬೇಕು ಅಂತ ಹೇಳ್ಬೋದು ಸರ್. ರಾಷ್ಟ್ರೀಯ ರೈತ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಕೃಷಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂತಹ ರೈತರನ್ನ ಗುರುಸಿ ಅವ್ರಿಗೇನಾದ್ರು ಸನ್ಮಾನ ಮಾಡುವಂತಹ ಕಾರ್ಯಕ್ರಮಗಳು ಏನಾದರೂ ನಡೀತಾ ಇದಾವ ಮೇಡಮ್? ಹೌದು ಸರ್, ಖಂಡಿತ ನಡೀತಾ ಇದೆ. ರೈತರ ದಿನಾಚರಣೆ ಎಂದು ಕೂಡ ಈ ದಿನ ಕೂಡ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನ ನಡೆಸ್ತೀವಿ. ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಆಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಿಂದ ಆಗಿರ್ಬೋದು, ಕೃಷಿ ಇಲಾಖೆಯಿಂದ ಕೃಷಿ ವಸ್ತು ಪ್ರದರ್ಶನ ಆಗಿರ್ಬೋದು, ಅಂದ್ರೆ ವಸ್ತು ಪ್ರದರ್ಶನದಲ್ಲಿ ಹೊಸ ಯಂತ್ರೋಪಕರಣಗಳು ಏನ್ ಬಂದಿದೆ, ಸುಧಾರಿತ ತಳಿಗಳು ಏನು ಬಂದಿದೆ, ಅಥವಾ ಹೊಸದಾಗಿ ಸಾವಯವ ಉತ್ಪನ್ನಗಳ ಪ್ರದರ್ಶನವನ್ನ ಏರ್ಪಡಿಸಲಾಗುತ್ತೆ, ಮತ್ತು ಉತ್ತಮ ರೈತರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅವರಿಗೆ ಒಂದು ಸ್ಫೂರ್ತಿಯನ್ನ ತುಂಬಲಾಗುತ್ತೆ. ಕೃಷಿ ಸಾಧನೆ ಮಾಡಿದ್ದು ಹೊಸ ಪ್ರಯೋಗಗಳನ್ನ ಅವರು ರೈತರನ್ನ ಗುರುತಿಸಿ ಜಿಲ್ಲಾ ಮಟ್ಟ ಅಥವಾ ರಾಜ್ಯ ಮಟ್ಟದಲ್ಲಿ ಉತ್ತಮ ರೈತ ಪ್ರಶಸ್ತಿ ಕೂಡ ನೀಡಿ ಅಂತಹ ರೈತರಿಗೆ ಗೌರವವನ್ನ ಅರ್ಪಿಸಲಾಗುತ್ತೆ ಸರ್. ಮತ್ತೆ ಕೃಷಿ ವಿಚಾರಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗುತ್ತೆ. ಕೃಷಿ ವಿಜ್ಞಾನಿಗಳು ಮತ್ತೆ ತಜ್ಞರ ನಡುವೆ ರೈತರೊಂದಿಗೆ ಸಂವಾದ ನಡೆಸಲು ಅವಕಾಶ ಮಾಡಿಕೊಡಲಾಗುತ್ತೆ. ಮಣ್ಣಿನ ಪರೀಕ್ಷೆ ಆಗಿರ್ಬೋದು, ಕೀಟ ನಿಯಂತ್ರಣ ಮತ್ತೆ ಹವಾಮಾನ ವೈಪರೀತ್ಯಗಳನ್ನ ರೈತರು ಹೇಗೆ ಎದುರಿಸಬೇಕು, ಅದನ್ನ ಹೇಗೆ ಅವರು ಎದುರಿಸಿ ತಮ್ಮ ಕೃಷಿ ಪದ್ಧತಿಯಲ್ಲಿ ಯಶಸ್ಸನ್ನ ಕಾಣಬೇಕು ಅನ್ನೋದ್ರ ಬಗ್ಗೆ ವಿಚಾರಗೋಷ್ಠಿಗಳು ನಡೆಯುತ್ತೆ. ಹಾಗೂ ಹಳ್ಳಿಗಳಲ್ಲಿ ಜಾಗೃತ ಜಾಥಾ ಕೂಡ ಮಾಡ್ತಾರೆ. ಕೃಷಿಗಳ ಸವಲತ್ತುಗಳು ಏನಿದೆ, ಹಲವಾರು ಇಲಾಖೆಗಳಿಂದ ಏನೇನಿದೆ, ಸ್ಕೀಮ್ಸ್ ಆಗಿರ್ಬೋದು, ಯೋಜನೆಗಳಾಗಿರ್ಬೋದು, ಸರ್ಕಾರದ್ದಾಗಿರ್ಬೋದು, ಇಲಾಖೆದಾಗಿರ್ಬೋದು, ಅವುಗಳನ್ನ ಮೆರವಣಿಗೆ ಮಾಡೋದ್ರ ಮೂಲಕ ಜಾಗೃತಿ ಮೂಡಿಸಲಾಗುತ್ತೆ ರೈತರಲ್ಲಿ. ಮತ್ತೆ ಕೃಷಿ ತರಬೇತಿ ಕಾರ್ಯಕ್ರಮಗಳನ್ನ ಸಹ ಆಯೋಜನೆ ಮಾಡಲಾಗುತ್ತೆ. ಇದು ರೇಡಿಯೋ ಮೂಲಕ ಆಗಿರ್ಬೋದು, ತರಬೇತಿ ಕೇಂದ್ರಗಳ ಮೂಲಕ ಕೃಷಿ ವಿಸ್ತರಣಾ ಶಿಕ್ಷಣದ ವಿಭಾಗವಾಗಿ ರೈತರಿಗೆ ತಾಂತ್ರಿಕ ತರಬೇತಿಯನ್ನ ಕೊಡಲಾಗುತ್ತೆ ಸರ್. ಈಗ ರೈತರನ್ನ ಗುರುತಿಸಿ ಸನ್ಮಾನ ಮಾಡಲಾಗುತ್ತೆ, ಪ್ರಶಸ್ತಿಗಳನ್ನ ಕೊಡಲಾಗುತ್ತೆ ಅಂತ ಹೇಳಿದ್ರ, ಅಂದ್ರೆ ಯಾವ ರೀತಿ ಗುರುತಿಸ್ತೀರ ರೈತರು? ಸರ್, ರೈತರು ಯಶಸ್ವಿ ರೈತರಂತಂದ್ರೆ ಅವರು ಹೇಳಬೇಕು ಅಂತಂದ್ರೆ ಅವರು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳ ನಡುವೆ ಅವರಿಗೆ ಸಂಪರ್ಕ ಹೊಂದಿರ್ತಾರೆ ಸರ್. ಅವರು ಏನೇ ಮಾಹಿತಿ ಬೇಕಾದ್ರೂ ಅವರದು ಭಾಗವಹಿಸುವಿಕೆ ಜಾಸ್ತಿ ಇರುತ್ತೆ. ಆಗ ಅವರು ಯಾವುದೇ ಮಾಹಿತಿ ಬೇಕಾದ್ರೂ ವಿಜ್ಞಾನಿಗಳಿಂದ ಅವರ ಸಂಪರ್ಕದಿಂದ ಪಡೆದುಕೊಳ್ತಾರೆ. ಮತ್ತೆ ಅವರು ತಮ್ಮ ಹೊಲದಲ್ಲಾಗಿರ್ಬೋದು, ಜಮೀನಲ್ಲಾಗಿರ್ಬೋದು, ಆ ಹೊಸ ತಳಿಗಳು ಇವರ ಸಹಾಯದಿಂದ ಪಡೆದು ಅದನ್ನ ತಮ್ಮ ಹೊಲದಲ್ಲಿ ಅಳವಡಿಸಿಕೊಂಡು ಏನಾದ್ರೂ ಸಮಸ್ಯೆಗಳಿದ್ರೆ ಇವರನ್ನ ಕರ್ಕೊಂಡೋಗಿ ಅವರಿಗೆ ತೋರಿಸಿ ಏನಾದ್ರೂ ಕೀಟಬಾಧೆ ಆಗಿರ್ಬೋದು ಅಥವಾ ರೋಗಗಳ ಬಾಧೆ ಆಗಿರ್ಬೋದು ಏನೇ ಇದ್ರೂ ಇವರು ಅದರಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಎಲ್ಲ ಹೋಗಿ ಅದನ್ನ ಪರಿಹಾರ ಮಾಡಿರ್ತಾರೆ. ಮತ್ತೆ ಅವರು ಅದನ್ನ ಹೊಲಗಳಿಗೆ ಭೇಟಿ ನೀಡಿ ಪ್ರಾತ್ಯಕ್ಷಿಕೆಗಳನ್ನ ನೋಡಿ ಬಂದಿರ್ತಾರೆ, ಅದ್ರ ಮೂಲಕ ಅವರು ಗುರುತಿಸ್ತಾರೆ. ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ ಈಗ ಪ್ರಶಸ್ತಿಗಳನ್ನ ಪಡೆದಿರುವಂತಹ ರೈತರನ್ನ, ಈಗ ಸಾಕಷ್ಟು ಸಾವಯವ ಕೃಷಿಯಲ್ಲಿ ಯಶಸ್ಸು ಕಂಡಿರುವಂತಹ ರೈತರನ್ನ ಗುರುತಿಸಿ ಪ್ರಶಸ್ತಿಗಳು ಸಾಕಷ್ಟು ಕಡೆ ಕೊಟ್ಟಿದ್ದಾರೆ. ಅಂದ್ರೆ ಈ ಸಾವಯವ ಕೃಷಿಗೆ ಇಷ್ಟೊಂದು ಒತ್ತನ್ನ ಯಾಕೆ ಕೊಡಬೇಕಾಗುತ್ತೆ, ಇದ್ರ ಬಗ್ಗೆ ಹೇಳಿ ಸರ್. ಈಗ ಸಾವಯವ ಕೃಷಿ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಾಗೆ ತುಂಬಾ ಪ್ರಾಮುಖ್ಯತೆಯನ್ನ ಪಡೀತಾ ಇದೆ. ಯಾಕಂತಂದ್ರೆ ನಾವು ಮೊದಲು ಇತ್ತು ಕಾಲ, ಆ ಸಮಯದಲ್ಲಿ ಹೇಗಿತ್ತು ಅಂತಂದ್ರೆ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚುವರಿಗತಿಯಲ್ಲಿ ಸಾಗ್ತಾ ಇತ್ತು. ಆಗಿನ ಸಮಯದಲ್ಲಿ ಅಷ್ಟೊಂದು ಜನಗಳಿಗೆ ಆಹಾರ ಪೂರೈಕೆ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗ್ತಿತ್ತು, ಅದು ಒಂದು ಸವಾಲೇ ಆಗಿತ್ತು ಆ ಸಮಯದಲ್ಲಿ. ಆಗ ಸರ್ಕಾರಕ್ಕೆ ಬೇರೆ ಯಾವುದೇ ಯೋಜನೆ ಇರಲಿಲ್ಲ ಅದನ್ನ ಹೇಗೆ ನಾವು ಆ ಸಮಸ್ಯೆಯನ್ನ ಪರಿಹಾರ ಮಾಡಕ್ಕೆ ಅಂತೇಳಿ. ಆಗ ಅಂತ ಸಮಯದಲ್ಲಿ ಹಸಿರು ಕ್ರಾಂತಿ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಪದ್ಧತಿ ಬರುತ್ತೆ. ಅದರಲ್ಲಿ ನಾವು ಹೊಸ ಹೊಸ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಹೊಸ ಹೊಸ ರಾಸಾಯನಿಕ ಕೀಟನಾಶಕಗಳನ್ನ ಬಳಸಿ ಹೆಚ್ಚುವರಿ ಇಳುವರಿ ಪಡೆಯುವ ಅಗತ್ಯತೆ ಆ ಕಾಲದಲ್ಲಿ ಇತ್ತು. ಇಲ್ಲ ಅಂತಂದ್ರೆ ನಾವು ಬೇರೆ ಯಾವುದೇ ವಿಧಾನದಿಂದ ನಾವು ಅಷ್ಟೊಂದು ಜನಸಂಖ್ಯೆಗೆ ಆಹಾರ ಪೂರೈಕೆ ಮಾಡಕ್ ಆಗ್ತಾ ಇರಲಿಲ್ಲ. ಆದ್ರೆ ಆಗಿನ ಆ ಪದ್ಧತಿಯಿಂದ ನಾವು ಹಲವಾರು ದಿನಗಳು ಕಳೆದಂತೆ ಅಥವಾ ವರ್ಷಗಳ ಕಳೆದಂತೆ ಅದ್ರ ಸಮಸ್ಯೆಗಳನ್ನ ಅದ್ರದ್ದು ಪರಿಣಾಮವನ್ನ ಈಗಿನ ಇದರಲ್ಲಿ ಅನುಭವಿಸ್ತಾ ಇದೀವಿ ಸರ್. ಅದಕ್ಕೆ ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನ ಅತಿಯಾದ ಬಳಕೆ ಮಾಡೋದ್ರಿಂದ ಅದರ ಪರಿಣಾಮಗಳು ಮಣ್ಣಿನ ಮೇಲಾಗಿರ್ಬೋದು ಅಥವಾ ಜನರ ಆರೋಗ್ಯದ ಮೇಲಾಗಿರ್ಬೋದು ಋಣಾತ್ಮಕವಾಗಿ ಪರಿಣಾಮ ಬೀರ್ತಾ ಇದೆ. ಅದಕ್ಕಾಗಿ ನಾವು ಈಗ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ತುಂಬಾ ಪ್ರಾಮುಖ್ಯತೆಯನ್ನ ಪಡೀತಾ ಇದೆ ಸರ್. ಬಟ್ ಆದ್ರೆ ನಾವು ಸಾವಯವ ಕೃಷಿ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಸರ್. ಯಾಕಂದ್ರೆ ನಾವು ಬೇರೆ ಪದ್ಧತಿಗಳ ಮೂಲಕ ಇವಾಗ ನಾವು ತಕ್ಷಣ ರಾಸಾಯನಿಕ ಗೊಬ್ಬರ ಹಾಕ್ತೀವಿ ಅಥವಾ ಕೀಟನಾಶಕಗಳು ಹಾಕ್ತೀವಿ, ಬೇಗ ರೋಗಗಳು ಅಥವಾ ಕೀಟಬಾಧೆಗಳನ್ನ ತಡಿತೀವಿ. ಆದ್ರೆ ನಾವು ಸಾವಯವ ಕೃಷಿಯಲ್ಲಿ ಆತರ ಆಗೋದಿಲ್ಲ. ಅದು ಸ್ವಲ್ಪ ಒಂದು ಪೀರಿಯಡ್ ಅಂತ ಇರುತ್ತೆ, ಜೆಸ್ಟೇಷನಲ್ ಪೀರಿಯಡ್ ಅಂತ, ಅಷ್ಟು ವರ್ಷ ತಗೊಳ್ಳುತ್ತೆ. ಒಂದು 3-5 ವರ್ಷಗಳು ಬೇಕು ಸರ್ ಸುಧಾರಣೆಗೆ ಬರಬೇಕು ಅಥವಾ ನಾವು ಹೆಚ್ಚು ಇಳುವರಿಯನ್ನ ಪಡಬೇಕು ಅಂತಂದ್ರೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು, ರೈತ ರೈತ ಕೂಡ ತಾಳ್ಮೆಯಿಂದ ಇರಬೇಕಾಗುತ್ತೆ. ಈ ಕೃಷಿ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸಬೇಕಾಗುತ್ತೆ ನಮ್ಮ ರೈತರಲ್ಲಿ ಅಲ್ವಾ. ಈಗ ಸಾಕಷ್ಟು ಸುಧಾರಿತ ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಳ್ಬೇಕು, ಯಾವ ರೀತಿಯಾದಂತಹ ಒಂದು ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ಕೃಷಿಯಲ್ಲಿ ಯಶಸ್ಸು ಕಾಣಬಹುದು ಅಂತ ನಿಟ್ಟಿನಲ್ಲಿ ಈಗ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಬ್ಬೂರ್ ಫಾರಂನಲ್ಲಿ ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು? ಸರ್, ನಮ್ಮ ಬಬ್ಬೂರ್ ಕಾಲೇಜಿನಿಂದ ಇತ್ತೀಚೆಗೆ ಕೃಷಿ ಸಖಿ ಅವರಿಗೆ ನೈಸರ್ಗಿಕ ಕೃಷಿ ತರಬೇತಿಯನ್ನ ಏರ್ಪಡಿಸಿದ್ರು. ಹಲವಾರು ಕೃಷಿ ಸಖಿಗಳು ಬಂದು ಅದರ ತರಬೇತಿಯ ಉಪಯೋಗವನ್ನ ಪಡೆದಿದ್ದಾರೆ. ನಾವು ಆ ತರಬೇತಿಯಲ್ಲಿ ಅವರಿಗೆ ಜೀವಾಮೃತ ಆಗಿರ್ಬೋದು, ಬೀಜಾಮೃತ ಆಗಿರ್ಬೋದು, ಅಥವಾ ಮಣ್ಣು ಪರೀಕ್ಷೆಯನ್ನ ಮಾಡಿ ಮಣ್ಣು ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆ ಹೇಗೆ ನಾವು ಗೊಬ್ಬರಗಳನ್ನ ಬಳಸಬೇಕು ಅಂತ ಹೇಳಿ ಎಲ್ಲ ತಿಳುವಳಿಕೆ ಕೊಟ್ಟಿದ್ದೀವಿ ಸರ್ ಅವರಿಗೆ. ಅಂದ್ರೆ ಈ ಕೃಷಿ ಸಖಿಯರ್ ಅಂತಂದ್ರೆ ಅವರ ಒಂದು ಪಾತ್ರ ಏನಿರುತ್ತೆ ಮೇಡಮ್? ಸರ್, ಅವರು ಕೂಡ ವಿಸ್ತರಣಾ ವಿಭಾಗದ ಒಂದು ಅಂಶ ಅಂತಾನೆ ಹೇಳ್ಬೋದು ಸರ್. ಯಾಕಂದ್ರೆ ಅವರು ರೈತರಿಗೆ ಹೆಚ್ಚು ಒಡನಾಟವನ್ನ ಹೊಂದಿರ್ತಾರೆ. ಮತ್ತೆ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಅವುಗಳ ಸಂಪರ್ಕದಿಂದ ರೈತರನ್ನ ಭೇಟಿ ಮಾಡ್ತಾರೆ ಸರ್. ಅಂದ್ರೆ ಗ್ರಾಮಗಳಿಗೆ ನೇರವಾಗಿ ರೈತರ ಮನೆಗಳಿಗೆ? ಹೌದು, ಕೃಷಿ ಇಲಾಖೆಗಳ ಯೋಜನೆಗಳನ್ನ ಅವರು ರೈತರ ಮನೆಗೆ ಬಾಗಿಲಿಗೆ ತಗೊಂಡು ಹೋಗುವಂತ ಒಂದು ವಿಸ್ತರಣದ ಭಾಗ ಅಂತ ಹೇಳ್ಬೋದು ಅವರನ್ನ. ಈಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾವೆ ಅಲ್ವಾ ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ? ಅಂದ್ರೆ ಸರ್ಕಾರದ ಯೋಜನೆಗಳ ಬಗ್ಗೆ ಏನಾದರೂ ಹೇಳಿ ಮೇಡಮ್. ಸರ್, ಸರ್ಕಾರದ ಯೋಜನೆಗಳು ಸಾವಯವ ಕೃಷಿಗೆ ಸಂಬಂಧಿಸಿದಂತೆ ಅವರಿಗೇನೆ ಇವಾಗ ಕೃಷಿ ಸಖಿ ಅಂತ ಹೇಳಿದ್ವಿ ಸರ್. ನಾನು ಅವರಿಗೇನೆ ಒಬ್ಬರನ್ನ ಒಂದು ಹಳ್ಳಿಯಿಂದ ಒಬ್ಬರನ್ನ ನೈಸರ್ಗಿಕ ಕೃಷಿಗೆ ಒಬ್ಬರನ್ನ ರೈತನನ್ನಾಗಿ ಆಯ್ಕೆ ಮಾಡ್ಕೋತಾರೆ. ಅವರ ಒಂದು ಭೂಮಿಯ ಒಟ್ಟು ಭೂಮಿ ಏನಿರುತ್ತೋ ಅದರಲ್ಲಿ ಒಂದು ಎಕರೆ ಭೂಮಿಯನ್ನ ನೈಸರ್ಗಿಕ ಕೃಷಿಗೋಸ್ಕರನೇ ಅದನ್ನ ಸಪರೇಟ್ ಇಟ್ಟು ಮತ್ತೆ ಅದಕ್ಕೆ ಅವ್ರಿಗೆ ಒಂದು ಹಸು ಅಥವಾ ಎಮ್ಮೆ ಏನಾದ್ರೂ ಒಂದು ಜಾನುವಾರು ಇರಬೇಕು, ಅವರು ನೈಸರ್ಗಿಕ ಕೃಷಿಯ ಫಲಿತಾಂಶವನ್ನ ತಗೋಬೇಕು ಅಂತಂದ್ರೆ ಅಥವಾ ಯೋಜನೆಯ ಫಲಾನುಭವಿ ಆಗ್ಬೇಕು ಅಂತಂದ್ರೆ ಈ ತರ ಇದೆ ಸರ್. ಈಗ ಸಾಮಾನ್ಯವಾಗಿ ಕೃಷಿ ಜೊತೆಗೆ ಉಪಕಸುಬು ಅಂತಂದ್ರೆ ಈಗ ಹೈನುಗಾರಿಕೆ ಜೊತೆಗೆ ಏನೇನ್ ಮಾಡ್ಲಿಕ್ಕೆ ಅವಕಾಶ ಇದೆ ಮೇಡಮ್? ಸರ್, ಹೈನುಗಾರಿಕೆ ಜೊತೆ ನಮ್ಮ ರೈತರು ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಅಥವಾ ಜೇನು ಕೃಷಿ ಆಗಿರ್ಬೋದು, ಮತ್ತೆ ಮೀನುಗಾರಿಕೆ ಆಗಿರ್ಬೋದು, ಈ ತರ ವಿವಿಧ ಕುಶಲಕರ್ಮಿಗಳು, ರೇಷ್ಮೆಯ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಮೌಲ್ಯವರ್ಧತೆ ಉತ್ಪನ್ನಗಳನ್ನ ಮಾಡೋದು, ಈ ರೀತಿ ಅವರು ಉಪಕಸುಬುಗಳನ್ನ ಮಾಡ್ಕೋಬಹುದು ಸರ್. ಈಗ ಉಪಕಸುಬುಗಳ ಬಗ್ಗೆ ನಿಮ್ಮಲ್ಲಿ ಯಾವ ರೀತಿ ಮಾಹಿತಿ ಕೊಡ್ತೀರಾ ನಮ್ಮ ರೈತ ಬಾಂಧವರಿಗೆ? ಉಪಕಸುಬುಗಳಿಗೂ ತರಬೇತಿ ಕೊಡ್ತೀವಿ ಸರ್. ತರಬೇತಿಯಲ್ಲಿ ಸಾಕಷ್ಟು ಜನ ಬರ್ತಾರಾ? ಬರ್ತಾರೆ ಸರ್ ತರಬೇತಿಗೆ. ಈಗ ಬಬ್ಬರ್ ಫಾರಂನಲ್ಲಿ ಈ ಉಪಕಸುಬುಗಳ ಬಗ್ಗೆ ತರಬೇತಿ ಇದೆ ಅಂತ ಹೇಳಿ ನಮ್ಮ ಕೃಷಿಕರಿಗೆ ಗೊತ್ತಾಗಬೇಕಂತಂದ್ರೆ ನೀವು ಯಾವ ರೀತಿ ಅವರಿಗೆ ತಿಳಿಸ್ತೀರಾ? ಮಾಧ್ಯಮಗಳ ಮೂಲಕ ಇರ್ಬೋದು ಅಥವಾ ಇತ್ತೀಚಿನ ದಿನಗಳಲ್ಲಿ ನೀನು ವಾಟ್ಸ್ಆಪ್ ಗ್ರೂಪ್ಗಳು ತುಂಬಾ ಇದಾವೆ, ಅದರಲ್ಲಿ ರೈತರುಗಳು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಂಬರ್ ಆಗಿರ್ತಾರೆ. ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ, ಮಾಧ್ಯಮಗಳ ಮೂಲಕ ಮಾಹಿತಿಯನ್ನ ಕೊಡ್ತೀವಿ. ಈಗ ಎಲ್ಲ ಒಂದ್ ಕಡೆ ಇವತ್ತು ನಾವು ಹೆಚ್ಚು ಹೆಚ್ಚು ಸಾವಯವ ಕೃಷಿಗೆ, ನೈಸರ್ಗಿಕ ಕೃಷಿಗೆ ಈಗ ಒತ್ತನ್ನು ಕೊಡಬೇಕಾಗುತ್ತಲ್ಲ. ಈಗ ಎರೆಹುಳುಗಳ ಒಂದು ಸಾಕಾಣಿಕೆಗಾಗಿರ್ಬೋದು ಅಥವಾ ಈ ಒಂದು ಹಸಿರೆಲ ಗೊಬ್ಬರಗಳ ಒಂದು ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ, ಇದ್ರ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡ್ತೀರಿ ಮೇಡಮ್? ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಎರೆಹುಳುನೇ ಎಲ್ಲೂ ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಅಷ್ಟು ಡಿಮ್ಯಾಂಡ್ ಬರ್ತಾ ಇದೆ ಎರೆಹುಳುಗಳು. ಅದಕ್ಕೆ ನಮ್ಮ ರೈತರು ಎರೆಹುಳು ಸಾಕಾಣಿಕೆಯನ್ನ ಒಂದು ಉದ್ಯಮವನ್ನಾಗಿ ಮಾಡ್ಕೋಬಹುದು. ಅವರು ಹೊಲದಲ್ಲೇ ಮಾಡ್ಕೊಳ್ಬಹುದು, ಅದನ್ನೇನು ಅದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ತರ ಏನು ಇರಲ್ಲ. ಎರೆಹುಳು ಗೊಬ್ಬರದ ಒಂದು ಗುಂಡಿ ಮಾಡಿಕೊಂಡು ಅವರು ಎರೆಹುಳು ಸಾಕಾಣಿಕೆ ಮಾಡ್ಕೋಬಹುದು. ಈಗ ಕೃಷಿಯಲ್ಲಿ ಈಗ ಹಸಿರೆಲೆ ಗೊಬ್ಬರ ಯಾವ ರೀತಿಯಾದಂತಹ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ? ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಳೋಕೆ ರೈತರಿಗೆ ತುಂಬಾ ಅವಕಾಶ ಇದಾವೆ ಸರ್. ಅದರಲ್ಲಿ ಎರಡು ತರ ಬರುತ್ತೆ ಹಸಿರೆಲೆ ಗೊಬ್ಬರ ಅಂತಂದ್ರೆ, ನಾವು ಹೊಲದಲ್ಲೇ ಒಂದು ಮರವನ್ನ ಬೆಳೆಸಿ ಅದರ ಎಲೆಗಳನ್ನ ಅಲ್ಲೇ ಹಾಕಿ ಅದನ್ನ ಗೊಬ್ಬರವನ್ನಾಗಿ ಮಾರ್ಪಡಿಸಬಹುದು, ಅಥವಾ ಬೇರೆ ಕಡೆ ಇರುವಂತಹ ಮರಗಳಿಂದ ಎಲೆಗಳನ್ನ ತಗೊಂಡ್ಬಂದು ಅದನ್ನ ಗೊಬ್ಬರವನ್ನಾಗಿ ಅವರು ಬಳಕೆ ಮಾಡಬಹುದು. ಅದನ್ನ ಒಂದ್ ಕಡೆ ಎಲ್ಲಾನು ಎಲೆಗಳನ್ನೆಲ್ಲ ಕಿತ್ಬಿಟ್ಟು ಅವ್ರದೇ ಹೊಲದಲ್ಲಿ ಅದನ್ನ ಮಲ್ಚಿಂಗ್ ತರ ಮಾಡ್ಕೊಂಡ್ರೆ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ, ಮತ್ತೆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ, ಅದು ಮಣ್ಣಿನ ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ. ಅಂದ್ರೆ ಈಗೆಲ್ಲ ದ್ವಿದಳ ಧಾನ್ಯಗಳನ್ನ ಹಾಕಿ ನಾವು ಅಲ್ಲಿ ಹಸಿರೆಲೆ ಗೊಬ್ಬರ ಮಾಡ್ಲಿಕ್ಕೆ ಅವಕಾಶ ಇದೆ? ಹೌದು ಸರ್, ನಾವು ಅಲಸಂದೆ ಆಗಿರ್ಬೋದು ಅಥವಾ ಶೇಂಗಾ ಆಗಿರ್ಬೋದು, ಹೆಸರು ಕಾಳು ಆಗಿರ್ಬೋದು, ಉದ್ದು, ದ್ವಿದಳ ಧಾನ್ಯಗಳ ಬಳಕೆನೆ ಜಾಸ್ತಿ ಸರ್ ಹಸಿರೆಲೆ ಗೊಬ್ಬರಗಳಲ್ಲಿ, ಅವುಗಳಲ್ಲಿ ಫಲಿತಾಂಶ ಚೆನ್ನಾಗಿರುತ್ತೆ. ಈಗ ಸಾಕಷ್ಟು ಈಗ ರಾಸಾಯನಿಕ ಒಂದು ಕಳೆನಾಶಕಗಳನ್ನ ಸಿಂಪರಣೆ ಮಾಡಿ ಈ ಮಣ್ಣು ಎಲ್ಲ ಸಾಕಷ್ಟು ಗುಣಮಟ್ಟ ಕಳೆದಿದೆ ಅಂತ ಹೇಳ್ತಾರೆ, ಮಣ್ಣು ಹಾಳಾಗಿದೆ ಅಂತ ಹೇಳ್ತಾರೆ, ಮುಂದಿನ ಪೀಳಿಗೆಗೆ ನಾವು ಮಣ್ಣು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದೇ ರೀತಿಯಾಗಿ ಮುಂದುವರೆದ್ರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಮ್ಮ ರೈತರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ ಮೇಡಮ್? ಅಂದ್ರೆ ರೈತರು ಹೇಗೆ, ಅವರ ಅಭಿಪ್ರಾಯ ಅಥವಾ ಅನಿಸಿಕೆ ಹೇಗಿದೆ ಅಂದ್ರೆ, ನಾವು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ, ಹೆಚ್ಚು ಹೆಚ್ಚು ಕೀಟನಾಶಕಗಳನ್ನ ನಾವು ಬಳಸಿದ್ರೆ ಅಥವಾ ನಮ್ಮ ಹೊಲಕ್ಕೆ ಹಾಕಿದ್ರೆ ಅದರಿಂದ ಹೆಚ್ಚು ಬೆಲೆ ಬರುತ್ತೆ, ಅಥವಾ ಬೇಗ ನಾವು ಕೀಟಗಳನ್ನ ಕಂಟ್ರೋಲ್ ಮಾಡಬಹುದು, ಬೇಗ ರೋಗಗಳನ್ನ ಸುಧಾರಣೆ ಮಾಡಬಹುದು ಅನ್ನೋ ತಪ್ಪು ಕಲ್ಪನೆಯಿಂದ ಅವರು ರೈತರು ಇದ್ ಮಾಡ್ತಾ ಇದಾರೆ. ಬಟ್ ಆದ್ರೆ ಅದು ಒಳ್ಳೇದಲ್ಲ. ಅದನ್ನ ಯಾವುದೇ ಆಗ್ಲಿ ನಾವು ಎಷ್ಟು ಅದಕ್ಕೆ ಒಂದು ಕ್ವಾಂಟಿಟಿ ಅಂತ ಇರುತ್ತೆ, ಅಷ್ಟೇ ಪರಿಮಾಣದಲ್ಲಿ ನಾವು ಅದನ್ನ ಯೂಸ್ ಮಾಡಿದ್ರೆ, ಅದನ್ನ ಬಳಕೆ ಮಾಡಿದ್ರೆ ಅದು ಉತ್ತಮವಾಗಿರುತ್ತೆ. ಏನೇ ಹೆಚ್ಚು ಆದ್ರೂ ಅದು ಮಾರಕ ಅಂತ ಹೇಳ್ತೀನಿ ಸರ್. ಅತಿಯಾದ ಬಳಕೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಕ್ಕಾಗಲ್ಲ. ಹೌದು ಸರ್, ಯಾಕಂತಂದ್ರೆ ನಾವು ಹೆಚ್ಚು ರಾಸಾಯನಿಕ ಕೀಟನಾಶಕಗಳಾಗಿರ್ಬೋದು ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇರೋದ್ರಿಂದ ನಮ್ಮ ಗಿಡಗಳಲ್ಲಿ ಅದಕ್ಕೆ ರೋಗ ನಿರೋಧಕ ಶಕ್ತಿ ಅವಕ್ಕೆ ಕಡಿಮೆ ಆಗ್ತಾ ಇದೆ ಸರ್. ಈಗ ನೀವ್ ಹೇಳಿದ್ರ ಪ್ರಾರಂಭದಲ್ಲಿ ಈಗ ಮೌಲ್ಯವರ್ಧಿತ ಉತ್ಪನ್ನಗಳು ಅಂತೇಳಿ ಒಂದು ಮಾತು ಹೇಳಿದ್ರ. ಹೌದು ಸರ್. ಈಗ ಸಾಕಷ್ಟು ನಮ್ಮ ಭಾಗದಲ್ಲಿ ಈಗ ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳ ಮುಖಾಂತರವಾಗಿರ್ಬೋದು ಯಾವ ಯಾವ ಒಂದು ಕೃಷಿ ಉತ್ಪನ್ನಗಳಲ್ಲಿ ಈ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಮೇಡಮ್? ಈಗ ಹೆಚ್ಚಿನ ಆದಾಯ ಬರಬೇಕಂತಂದ್ರೆ ಈ ತರ ಮಾಡಬೇಕಾಗುತ್ತೆ. ಹೌದು ಸರ್, ಮೌಲ್ಯವರ್ಧನೆ ಅನ್ನೋದು ತುಂಬಾ ಪ್ರಮುಖವಾದ ವಿಷಯ ಸರ್. ಯಾವುದೇ ನಾವು ಒಂದು ವಸ್ತುವನ್ನ ಅಥವಾ ಒಂದು ಸೇವೆಯನ್ನ ತಯಾರಿಸುವ ಹಂತದಲ್ಲಾಗಿರ್ಬೋದು ಅಥವಾ ತಯಾರಾದ ನಂತರ ಆಗಿರ್ಬೋದು, ಅದಕ್ಕೆ ಹೊಸ ಗುಣಗಳನ್ನ ಸೇರಿಸಿ ನಾವು ಮಾರುವುದರ ಮೂಲಕ ಅದರ ಬೆಲೆಯನ್ನ ಕೂಡ ಹೆಚ್ಚು ಮಾಡಬಹುದು, ಅದರ ಗುಣಮಟ್ಟವನ್ನ ಕೂಡ ಹೆಚ್ಚು ಮಾಡಬಹುದು. ಅದನ್ನ ನಾವು ಮೌಲ್ಯವರ್ಧನೆ ಅಂತ ಕರಿತೀವಿ. ಮೌಲ್ಯವರ್ಧನೆಯಲ್ಲಿ ಪ್ರಮುಖ ಅಂಶಗಳು ಅಂತ ಬಂದ್ರೆ ಹೆಚ್ಚುವರಿ ಮೌಲ್ಯ ಅಂದ್ರೆ ನಾವು ಕಚ್ಚಾ ವಸ್ತುಗಳಿಗೆ ಒಂದು ನಮ್ಮಲ್ಲಿರುವಂತಹ ಕಲೆ ಆಗಿರ್ಬೋದು ಅಥವಾ ತಂತ್ರಜ್ಞಾನನ ಬಳಕೆಯಿಂದ ನಾವು ಅದರ ಮೌಲ್ಯವನ್ನ ಹೆಚ್ಚು ಮಾಡಬಹುದು. ಮತ್ತೆ ಸಂಸ್ಕರಣೆಯನ್ನ ಮಾಡಬಹುದು, ನಾವು ಯಾವುದೇ ಒಂದು ಪದಾರ್ಥಕ್ಕಾಗಿರ್ಬೋದು ಸಂಸ್ಕರಣೆ ನೇರವಾಗಿ ಮಾರಾಟ ಮಾಡೋ ಬದಲು ಅದನ್ನ ಸಂಸ್ಕರಣೆ ಮಾಡೋದು. ಅಂದ್ರೆ ನಾವು ನೇರವಾಗಿ ಇವಾಗ ಟೊಮೊಟೊ ಅನ್ನೋ ಬೆಳೆಯನ್ನ ಬೆಳೆದು ಮಾರುವುದಕ್ಕಿಂತ ಅದನ್ನ ಅದರ ವಿವಿಧ ರೂಪಗಳಾದ ಸಾಸ್ ಆಗಿರ್ಬೋದು, ಟೊಮೊಟೊ ಕೆಚಪ್ ಆಗಿರ್ಬೋದು, ಈ ರೀತಿ ಮಾಡೋದ್ರ ಮೂಲಕ ಅದರ ಬೆಲೆ ಕೂಡ ಹೆಚ್ಚಾಗುತ್ತೆ, ಮತ್ತೆ ಅದು ಬಳಕೆದಾರರಿಗೂ ಕೂಡ ಅನುಕೂಲ ಆಗುತ್ತೆ. ಅಂದ್ರೆ ಗ್ರಾಹಕರಿಗೆ ಒಂದು ಉತ್ಪನ್ನವನ್ನ ಮೊದಲು ಇದ್ದಿದ್ದಕ್ಕಿಂತ ಹೆಚ್ಚು ಉಪಯುಕ್ತವಾಗಿ ಅವರಿಗೆ ಗ್ರಾಹಕರಿಗೆ ಕಾಣುತ್ತೆ ಅದು, ಆದ್ರಿಂದ ಅದರ ಬೆಲೆ ಕೂಡ ಬಳಕೆದಾರರಿಗೆ ಅನುಕೂಲ ಆಗುತ್ತೆ. ಹಾಗೆ ನಾವು ರಾಗಿ ಇರ್ಬೋದು, ರಾಗಿಯನ್ನ ಹಾಗೆ ಮಾರೋ ಬದಲು ರಾಗಿ ಮಾಲ್ಟ್ ಮಾಡೋದಿರ್ಬೋದು, ಅಥವಾ ಗೋಧಿಯನ್ನ ಹಾಗೆ ಮಾರೋದಕ್ಕಿಂತ ಗೋಧಿ ಹಿಟ್ಟಿನ ರೂಪದಲ್ಲಾಗಿರ್ಬೋದು ಅಥವಾ ಬ್ರೆಡ್ಡಿನ ರೂಪದಲ್ಲಾಗಿರ್ಬೋದು, ಈ ರೀತಿ ನಾವು ಪದಾರ್ಥಗಳ ಮೌಲ್ಯವರ್ಧನೆ ಮಾಡೋದ್ರಿಂದ ಅದಕ್ಕೆ ಹೆಚ್ಚು ಬೆಲೆ ಸಿಗುತ್ತೆ. ಅಂದ್ರೆ ಕೃಷಿಯಲ್ಲಿ ಆದಾಯ ದ್ವಿಗುಣಗೊಳ್ಳಬೇಕು, ಆದಾಯ ಹೆಚ್ಚಬೇಕಂತಂದ್ರೆ ಸಾಕಷ್ಟು ಈಗ ನೇರವಾಗಿ ಮಾರಾಟ ಮಾಡೋದು ಸೂಕ್ತ ಅಲ್ಲ ಅಂತೀರಾ? ಹೌದು ಸರ್, ಯಾವುದೇ ರೈತ ತನ್ನ ಬೆಳೆಗೆ ಒಂದು ಹೆಚ್ಚಿನ ಬೆಲೆಯನ್ನ ಪಡಿಬೇಕು ಅಂತಂದ್ರೆ ಫಸ್ಟ್ ನಾವು ಆ ಮಾರುಕಟ್ಟೆ ಅನ್ನೋ ಸಂಪರ್ಕದಲ್ಲಿ ಬರುವಂತ ಮಧ್ಯವರ್ತಿಗಳ ಪಾತ್ರವನ್ನ ಕಡಿಮೆ ಮಾಡೋದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಯಾಕಂದ್ರೆ ನಾವು ಒಬ್ಬನೇ ರೈತ ಮಾರುಕಟ್ಟೆಗೆ ಹೋಗಿ ಅಧಿಕ ಬೆಲೆಗೆ ಮಾರ್ತೀನಿ ಅಂತಂದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರಿಂದ ಅವರು ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡಿಕೊಂಡು ಒಬ್ಬ ರೈತ ಮಾರುಕಟ್ಟೆಗೆ ಹೋಗೋ ಬದಲು 50 ಜನ ಆಗಿರ್ಬೋದು, 100 ಜನ ಆಗಿರ್ಬೋದು, ಈ ರೀತಿ ಗುಂಪು ಮಾಡಿಕೊಂಡು ತಮ್ಮ ಉತ್ಪನ್ನವನ್ನ ನೇರವಾಗಿ ಅವರೇ ಮಾರುಕಟ್ಟೆಗೆ ಮಾಡಬಹುದು. ಇದರಿಂದ ನಾವು ಮಧ್ಯವರ್ತಿಗಳ ಕಾಟ ಕೂಡ ತಪ್ಪಿಸಬಹುದು, ಹಾಗೆ ಅವರ ಬೆಳೆಗೆ ಹೆಚ್ಚಿನ ಬೆಲೆಯನ್ನ ಕೂಡ ಪಡಿಬಹುದು ರೈತರು. ಈಗ ಮಾರುಕಟ್ಟೆ ಅಂತಂದ್ರೆ ಈ ತರ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾರಲಿಕ್ಕೆ ಸಾಕಷ್ಟು ಮಾರುಕಟ್ಟೆಗಳ ವ್ಯವಸ್ಥೆ ಇದೆಯಾ? ಹೌದು ಸರ್, ಮಾರುಕಟ್ಟೆ ವ್ಯವಸ್ಥೆಗಳು ತುಂಬಾ ಇದೆ, ಹೆಚ್ಚಿನ ರೋಡ್ ಸಂಪರ್ಕ ಇದೆ, ಕನೆಕ್ಟಿವಿಟಿ ಇದೆ, ಹಾಗೆ ಹಲವಾರು ವಿವಿಧ ಆಪ್ಗಳು, ಮೊಬೈಲ್ ಆಪ್ಗಳು ಬಂದಿದಾವೆ, ಮತ್ತೆ APMC ಯೂನಿಟ್ಸ್ ಇರುತ್ತೆ, ಅದ್ರ ಮೂಲಕ ನಾವು ರೈತರು ತಮ್ಮ ಬೆಳೆಯನ್ನ ಮಾರಬಹುದು. ಈಗ ದೂರ ದೂರದ ಮಾರುಕಟ್ಟೆಗಳಲ್ಲಿ ಈಗ ಯಾವ ಯಾವ ಉತ್ಪನ್ನಗಳಿಗೆ ಏನ್ ರೇಟ್ ಇದೆ, ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ಲಿಕ್ಕೆ ಅಲ್ಲೇನ್ ರೇಟ್ ಇದೆ, ಇದ್ರ ಬಗ್ಗೆ ಎಲ್ಲ ನಮಗೆ ಮಾರುಕಟ್ಟೆ ಧಾರಣೆ ಸಿಗಬೇಕಂತಂದ್ರೆ ಈಗ ನಮ್ಮ ರೈತರಿಗೆ ಯಾವ ರೀತಿ ಪಡೆಯಲಿಕ್ಕೆ ಸಾಧ್ಯ ಇದೆ? ಒಂದು ಇ-ನ್ಯಾಮ್ ಅಂತ ಇದೆ ಸರ್, ಅದು ಡಿಜಿಟಲ್ ಮಾರುಕಟ್ಟೆ. ಆ ಮಾರುಕಟ್ಟೆ ಮೂಲಕ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿರಲಿ ವರ್ತಕ ಅವರು ತಮ್ಮ ಬೆಳೆಗೆ ಅಲ್ಲಿಂದನೇ ಅವರು ಇರುವಂತಹ ಸ್ಥಳದಿಂದಲೇ ಅದನ್ನ ಮಾರಾಟ ಮಾಡಬಹುದು. ಅಂದ್ರೆ ಈಗೆಲ್ಲ ಅಷ್ಟೊಂದು ತಂತ್ರಜ್ಞಾನಗಳು ಬಂದಿದ್ದಾವೆ. ಹೌದು ಸರ್, ಈಗೆಲ್ಲ ಡಿಜಿಟಲ್ ಮಾರುಕಟ್ಟೆಗಳು ಬಂದಿದೆ, ಡಿಜಿಟಲ್ ತಂತ್ರಜ್ಞಾನಗಳು ಬಂದಿದೆ, ವಿವಿಧ ಅಪ್ಲಿಕೇಶನ್ಸ್ ಇದಾವೆ, ಅದ್ರ ಮೂಲಕ ಅವರು ತಮ್ಮ ಬೆಳೆಯ ಬೆಲೆಯನ್ನ ಹೆಚ್ಚುಕೆ ಮಾಡ್ಕೋಬಹುದು. ಈಗ ಸಿರಿಧಾನ್ಯಗಳಿಗೆ ಜಾಸ್ತಿ ಒತ್ತನ್ನು ಕೊಡಬೇಕಾಗುತ್ತೆ ಇವತ್ತಿನ ಸಂದರ್ಭದಲ್ಲಿ. ಸರ್ಕಾರಗಳು ಸಾಕಷ್ಟು ಸಿರಿಧಾನ್ಯ ಬೆಳೆಯಲಿಕ್ಕೆ ಈಗೆಲ್ಲ ಸಬ್ಸಿಡಿಗಳನ್ನು ಸಹ ಕೊಡ್ತಾ ಇದ್ದಾವೆ. ಅಂದ್ರೆ ಸಿರಿಧಾನ್ಯಗಳ ಬಗ್ಗೆ ಹೇಳಿ ಮೇಡಮ್ ಒಂದ್ ಸ್ವಲ್ಪ ಮಾಹಿತಿ. ಸರ್, ಸಿರಿಧಾನ್ಯಗಳು ಈಗ ನಾವು ಅದು ಸಿರಿಧಾನ್ಯಗಳ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಅದು ಇವಾಗ ಒಂದು ನಮ್ಗೆ ವಿಷಯ ಆಗ್ಬಿಟ್ಟಿದೆ. ಆದ್ರೆ ಹಳೆ ಪದ್ಧತಿಯಲ್ಲಿ ಅದು ಇರಲಿಲ್ಲ. ಅವರು ರೈತರು ಅವರೇ ಬೆಳೀತಾ ಇದ್ರು, ಅದನ್ನ ದಿನನಿತ್ಯದಲ್ಲಿ ಸಿರಿಧಾನ್ಯಗಳನ್ನ ಸೇವನೆ ಮಾಡ್ತಿದ್ರು. ಆದ್ರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಹೊಸ ಜನರೇಷನ್ಗೆ ಅದು ಒಂದು ಹೊಸ ವಿಷಯ ಆಗಿದೆ. ಅದ್ರ ಬಗ್ಗೆ ಪ್ರಾಮುಖ್ಯತೆ ಇವಾಗ ಬರ್ತಾ ಇದೆ. ಮತ್ತೆ ಅದು ಯಾಕೆ ಬರ್ತಾ ಇದೆ ಅಂತಂದ್ರೆ ಮತ್ತೆ ನಾವು ಬಂದ್ ನೋಡಿದ್ರೆ ನಾವು ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ. ಎಲ್ಲ ಒಂದಕ್ಕೊಂದು ಸಂಪರ್ಕ ಇದೆ. ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ, ಹೆಚ್ಚು ಹೆಚ್ಚು ರಾಸಾಯನಿಕಗಳು ನಮ್ಮ ಆಹಾರದಲ್ಲಿ ಬೆರೀತಾ ಇದೆ. ಹೀಗಾಗಿ ಈಗ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಜನರಲ್ಲಿ ಆದ್ರೂ ಅರಿವು ಮೂಡ್ತಾ ಇದೆ. ಅಂದ್ರೆ ಹೆಚ್ಚು ಒತ್ತನ್ನ ಕೊಡಬೇಕಾಗುತ್ತೆ ಸಿರಿಧಾನ್ಯಗಳಿಗೆ, ಅಂದ್ರೆ ಒಳ್ಳೆಯ ಒಂದು ಆರೋಗ್ಯ ಸಿಗಬೇಕು ಅಂತ. ಹೌದು ಸರ್, ಖಂಡಿತ ಕೊಡಬೇಕು ಸರ್. ಈಗ ನಮ್ಮ ಈ ಒಂದು ರಾಷ್ಟ್ರೀಯ ರೈತ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ರೈತರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ ಸರ್? ರೈತರಿಗೆ ಅದ್ರೊಳಗೂ ನಾನು ಯುವ ಜನತೆಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಸರ್. ಅಂದ್ರೆ ಕೃಷಿಯನ್ನ ಕೇವಲ ಅವ್ರಿಗೊಂದು ಕೆಲಸ ಅಂತ ನೋಡಬಾರ್ದು, ಅದನ್ನ ಒಂದು ಉದ್ಯಮವನ್ನಾಗಿ ನೋಡ್ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಇವರು ಕೃಷಿ ವಿಷಯವನ್ನ ಓದಿರೋ ಅಂತಹ ಪದವೀಧರರಾಗಿರ್ಬೋದು ಅಥವಾ ಬೇರೆ ಯುವ ಜನತೆ ಆಗಿರ್ಬೋದು, ಅವರು ಲಕ್ಷಾಂತರ ರೂಪಾಯಿನ ಗಳಿಕೆ ಮಾಡ್ತಾ ಇದ್ದಾರೆ ಸರ್. ಕೃಷಿಯಲ್ಲಿನೇ ಅವರು ಬೇರೆ ವೃತ್ತಿಯನ್ನ ತ್ಯಜಿಸಿ ಬಂದು ಕೂಡ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಅದರನ್ನ ಉದ್ಯಮವನ್ನಾಗಿ ನೋಡಿ ಅದರ ಫಲಿತಾಂಶವನ್ನ ಪಡ್ಕೋತಾ ಇದ್ದಾರೆ. ಅದಕ್ಕಾಗಿ ಯಾಕಂದ್ರೆ ದೇಶದ ಬೆನ್ನೆಲುಬೆ ರೈತ ಆಗಿರೋದ್ರಿಂದ ಯುವ ಜನತೆ ಕೃಷಿಗೆ ಒಲವು ಕೊಡ್ಲೇಬೇಕು, ಕೊಡೋ ಅಂತ ಪರಿಸ್ಥಿತಿ ಈಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈಗ ಹೇಳಿದ್ರ ನೀವು ಕೃಷಿಯನ್ನ ಒಂದು ಉದ್ಯಮವಾಗಿ ಮಾಡ್ಕೊಳ್ಳಿಕ್ಕೆ ನಮ್ಮ ರೈತರಿಗೆ ಅವಕಾಶ ಇದೆ ಅಂತ ಹೇಳಿದ್ರ. ಕೃಷಿಯನ್ನ ಉದ್ಯಮವಾಗಿ ಯಾವ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್? ಕೃಷಿಯನ್ನ ಉದ್ಯಮಿಯಾಗಿ ಅಂತಂದ್ರೆ ಅವರು ಅಗ್ರಿ ಸ್ಟಾರ್ಟ್ಅಪ್ಸ್ ಅಂತ ಇದಾವೆ ಸರ್. ಅಗ್ರಿ ಸ್ಟಾರ್ಟ್ಅಪ್ಸ್ ಅವರು ಅದರಲ್ಲಿ ಸ್ವಂತ ತಮ್ಮ ಅಗ್ರಿ ಸ್ಟಾರ್ಟ್ಅಪ್ಗಳನ್ನ ಅವರೇ ಸ್ಟಾರ್ಟ್ ಮಾಡೋದ್ರಿಂದ ಅದನ್ನ ಉದ್ಯಮ ಆಗಿ ತಗೋಬಹುದು. ಕೆಲವು ಇನ್ಸ್ಟಿಟ್ಯೂಷನ್ಸ್ ಇಂದ ಇರ್ಬೋದು, ಅದಕ್ಕೆ ಅವರಿಗೆ ತರಬೇತಿಯನ್ನ ಕೊಡ್ತಾರೆ, ಮತ್ತೆ ಸ್ಟೈಫಂಡ್ ಎಲ್ಲ ಕೊಟ್ಟು ಅದಕ್ಕೆ ಪೂರಕವಾದಂತಹ ತರಬೇತಿಯನ್ನ ಕೊಡ್ತಾರೆ ಸರ್. ಅಂದ್ರೆ ಈ ಒಂದು ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳಿಗೆ ಈಗ ಗೃಹ ಕೈಗಾರಿಕೆಯನ್ನ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಗೃಹ ಕೈಗಾರಿಕೆ ಅಂದ್ರೆ ಏನು, ಇದನ್ನ ಯಾವ ರೀತಿ ಅಳವಡಿಸಿಕೊಳ್ಬಹುದು ನಮ್ಮ ಸ್ತ್ರೀ ಶಕ್ತಿ ಸಂಘದ ಮಹಿಳಾ ಒಂದು ಸದಸ್ಯರು? ಹೌದು ಸರ್, ಗೃಹ ಕೈಗಾರಿಕೆಗಳು ಅಂದ್ರೆ ಮೊದಲನೆಯದಾಗಿ ನಾವು ರೈತ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ರೈತ ಸ್ವಸಹಾಯ ಗುಂಪುಗಳು ಅಂತ ಇದಾವೆ. ಆ ಸ್ವಸಹಾಯ ಸಂಘಗಳ ಮೂಲಕ ಅವರಿಗೆ ತರಬೇತಿಯನ್ನ ಕೊಡ್ಲಾಗುತ್ತೆ ಸರ್. ಅಂತಂದ್ರೆ ಟೈಲರಿಂಗ್ ಆಗಿರ್ಬೋದು ಅಥವಾ ಬೇರೆ ಈ ಉಪ್ಪಿನಕಾಯಿ ಮಾಡೋದಿರ್ಬೋದು ಅಥವಾ ಬಿಸ್ಕೆಟ್ಸ್, ರಾಗಿ ಬಿಸ್ಕೆಟ್ಸ್ ಇರ್ಬೋದು, ಮತ್ತೆ ಹಪ್ಪಳ ಆಗಿರ್ಬೋದು, ಈ ತರ ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ತರಬೇತಿಯನ್ನ, ಊದುಬತ್ತಿ ತಯಾರಿಕೆ, ವಿವಿಧ ಪ್ರಾಡಕ್ಟ್ಸ್ ಬಗ್ಗೆ ಅವರಿಗೆ ತರಬೇತಿಯನ್ನ ಕೊಡಲಾಗುತ್ತೆ ಸರ್. ಆ ತರಬೇತಿಯ ಬಳಕೆಯನ್ನ ಮಾಡಿಕೊಂಡು ಅವರು ತಮ್ಮ ಸ್ವಂತ ಕೆಲಸಗಳನ್ನ ಮಾಡಬಹುದು. ಒಟ್ಟಲ್ಲಿ ನಿಮ್ಮ ಒಂದು ಬಬ್ಬೂರ್ ಫಾರಂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ತರದ ಅನೇಕ ಒಂದು ಕಾರ್ಯಕ್ರಮಗಳನ್ನ ತರಬೇತಿಯನ್ನ ನೀಡಲಾಗುತ್ತದೆಯಾ? ಹೌದು ಸರ್, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರಂ ಅಲ್ಲಿ ತರಬೇತಿಗಳನ್ನ ಇದಕ್ಕೆ ಪೂರಕವಾಗಿ ಕೊಡಲಾಗುತ್ತೆ. ಇವತ್ತಿನ ಸಂದರ್ಭದಲ್ಲಿ ಆಧುನಿಕ ತಂತ್ರಜ್ಞಾನದಲ್ಲಿ ಹೊಸ ಹೊಸ ಬದಲಾವಣೆಗಳು ಏನಾಗ್ತಾ ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್, ನಾವು ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅದರಲ್ಲಿ ಮೂರು ಪ್ರಮುಖ ವಿಷಯಗಳು ಬರುತ್ತೆ ಸರ್. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಸ್ಮಾರ್ಟ್ ಫಾರ್ಮಿಂಗ್ ಅಂತ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈಗಿನ ಡ್ರೋನ್ ಮೂಲಕ ಆಗಿರ್ಬೋದು, ಸರ್ಕಾರ ಕೂಡ ಅದನ್ನ ಡ್ರೋನ್ಗಳ ವಿತರಣೆ ಮಾಡ್ತಾ ಇದೆ. ಡ್ರೋನ್ಗಳ ಮೂಲಕ ಔಷಧಿ ಸಿಂಪರಣೆ ಮಾಡುವ ತಂತ್ರಜ್ಞಾನ ಆಗಿರ್ಬೋದು, ಇದರಿಂದ ನಾವು ಸಮಯವನ್ನ ಕೂಡ ಕಡಿಮೆ ಮಾಡಬಹುದು ಮತ್ತೆ ಹಣ ಕೂಡ ಉಳಿತಾಯ ಮಾಡಲಾಗುತ್ತೆ ಸರ್. ಇದನ್ನ ಸ್ಮಾರ್ಟ್ ಫಾರ್ಮಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ನೈಸರ್ಗಿಕ ಕೃಷಿ. ಅತಿಯಾದ ರಾಸಾಯನಿಕ ಬಳಕೆಯಿಂದ ಎಲ್ರಿಗೂ ಗೊತ್ತಿರೋ ಹಾಗೆ ಮಣ್ಣು ಹಾಳಾಗ್ತಾ ಇದೆ. ಪ್ರಮುಖ ಉದ್ದೇಶ 2025 ಈ ದಿನ ಅಂತ ಹೇಳ್ಬೇಕು ಅಂದ್ರೆ ನಾವು ಮಣ್ಣಿನ ಆರೋಗ್ಯ ಕಾರ್ಡ್ ಆಧಾರಿತ ಮೇಲೆ ಗೊಬ್ಬರಗಳನ್ನ ಬಳಕೆ ಮಾಡಬೇಕು ಅಂತ ಎಲ್ಲ ರೈತರು ಒಂದು ಸಂಕಲ್ಪ ಮಾಡಬೇಕು ಅಂತ ನನ್ನ ಇಚ್ಛೆ ಆಗಿದೆ. ಅಥವಾ ಅದರ ಆಧಾರಿತದ ಮೇಲೆ ನಾವು ಯಾವ ಯಾವ ಗೊಬ್ಬರಗಳನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವ್ದನ್ನ ಎಷ್ಟು ಕೊಡಬೇಕು ಅನ್ನೋ ಅರಿವು ಇರಬೇಕು ಅವರಲ್ಲಿ ಅಂತ ಹೇಳ್ತೀನಿ ಸರ್. ಈಗ ಇವತ್ತಿನ ಸಂದರ್ಭದಲ್ಲಿ ಕೃಷಿ ಪದ್ಧತಿಯಲ್ಲಿ ಆಗುತ್ತಿರುವ ಹೊಸ ಬದಲಾವಣೆಗಳ ಬಗ್ಗೆ ಹೇಳ್ರಿ. ಅಂದ್ರೆ ಇತ್ತೀಚಿನಗೆ ಸ್ಮಾರ್ಟ್ ಕೃಷಿ ಅಂತ ಬಂದಿದೆ ಸರ್. ಅದರಲ್ಲಿ AI ಮತ್ತೆ ಚಾಟ್ಬಾಟ್ಗಳು ಅಂತಿದೆ. ಈಗ ರೈತರಿಗೆ ನೆರವಾಗಲು ಕಿಸಾನ್ ಇ ಮಿತ್ರ ಎಂಬ AI ಇದೆ ಸರ್. ಇದು ಕನ್ನಡ ಕೂಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ 11 ಭಾಷೆಗಳಲ್ಲಿ ಲಭ್ಯವಿದ್ದು ಆ ಆಪ್ ಅಲ್ಲಿ ಸರ್ಕಾರಿ ಯೋಜನೆಗಳಿರ್ಬೋದು ಅಥವಾ ಯಾವುದೇ ಬೆಳೆಗಳ ಮಾಹಿತಿ ಆಗಿರ್ಬೋದು ಅಥವಾ ಸಮಸ್ಯೆಗಳ ಬಗ್ಗೆ ನಾವು ತಕ್ಷಣವಾದ ಪರಿಹಾರವನ್ನ ಕಂಡುಕೋಬಹುದಾಗಿದೆ ಅದರ ಮೂಲಕ. ಹಾಗೂ IoT ಸೆನ್ಸರ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಬರುತ್ತೆ. ಅಂದ್ರೆ ಹೊಲದಲ್ಲಿ ಮಣ್ಣಿನ ತೇವಾಂಶ ಎಷ್ಟಿದೆ ಹಾಗೂ ಹವಾಮಾನ ಪರಿಸ್ಥಿತಿಗಳನ್ನ ನಾವು ಅರಿತುಕೋಬಹುದಾಗಿದೆ ಆ ಸೆನ್ಸಾರ್ಗಳ ಮೂಲಕ. ಆ ರೀತಿ ಮಣ್ಣಿನ ತೇವಾಂಶ ಆಧಾರಿತದ ಮೇಲೆ ನಾವು ನೀರಾವರಿಯನ್ನ ಮಾಡೋದ್ರ ಮೂಲಕ ಸಮರ್ಥವಾಗಿ ನಾವು ನೀರಿನ ನಿರ್ವಹಣೆಯನ್ನ ಕೂಡ ಮಾಡಬಹುದು ಅಂತ ಹೇಳ್ತೀನಿ ಸರ್. ಒಳ್ಳೇದು ಮೇಡಮ್. ಇಲ್ಲೇ ತನಕ

ರೋಗ ಕಂಡು ಬಂದಂತಹ ಪ್ರಾಥಮಿಕ ಹಂತಗಳಲ್ಲಿ ಈ ಒಂದು ಚುಕ್ಕೆಗಳ ಬಾಧೆ, ಈ ಒಂದು ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಎಲೆಗಳನ್ನ ತೆಗೆದು ಬಿಟ್ಟು ಸುಟ್ಟು ಹಾಕೋದ್ರ ಮುಖಾಂತರ ಕೂಡ ಈ ಒಂದು ರೋಗವನ್ನ ಪ್ರಾಥಮಿಕ ಹಂತದಲ್ಲೂ ಕೂಡ ನಾವು ನಿರ್ವಹಣೆಯನ್ನ ಮಾಡಬಹುದು. ಈ ಮೂಲಕ ನಾನು ಕೇಳುಗಾರ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಸೊ ಬಾಳೆಯಲ್ಲಿ ನಾವು ಈ ಒಂದು ರೋಗದ ಹತೋಟಿಗೆ ಸಮಗ್ರವಾಗಿ ಮಾಡಬೇಕು ಅಂದ್ರೆ ನಾನು ಹೇಳಿರಂತೆ ಕೆಲವೊಂದು ಶಿಲೀಂಧ್ರನಾಶಕಗಳನ್ನ ಯೂಸ್ ಮಾಡ್ರಿ. ಅದರ ಜೊತೆಗೆ ಬನಾನಾ ಸ್ಪೆಷಲ್ ಅನ್ನ 6 ತಿಂಗಳಾದ ನಂತರ ಪ್ರತಿ ತಿಂಗಳಿಗೊಮ್ಮೆ 5 ಗ್ರಾಂ ಪರ್ ಲೀಟರ್ಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನ ಪಡೆಯಬಹುದೆಂದು ತಿಳಿಸ್ತಾ, ಸೊ ಈ ರೀತಿಯಾದಂತಹ ಯಾವುದೇ ಒಂದು ಬಾಧೆ ಇದ್ರೆ ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು. 9888620203. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ವರದಿ ಹೀಗಿದೆ. ಅಡಿಕೆ ಅಪಿ ಕನಿಷ್ಠ 53,600, ಗರಿಷ್ಠ 54,000. ಅಡಿಕೆ ಬೆಟ್ಟೆ 36,600, 37,000. ಅಡಿಕೆ ಕೆಂಪುಗೋಟು 30,600, ಗರಿಷ್ಠ 31,000. ಅಡಿಕೆ ರಾಶಿ 53,100, 53,500. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ವರದಿ ಹೀಗಿದೆ. ಮೆಕ್ಕೆಜೋಳ ಹಳದಿ 1,680, ಗರಿಷ್ಠ 2,012. ಹರಿಹರ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,945, ಗರಿಷ್ಠ 1,945. ಭತ್ತ 2,150, 2,600. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಹೇಗಿದೆ. ಅಡಿಕೆ ಇತರೆ ಕನಿಷ್ಠ 20,000, ಗರಿಷ್ಠ 27,405. ಮೆಕ್ಕೆಜೋಳ ಹಳದಿ